ಭಾರತ ಮಾತೆಯ ವೀರ ತರುಣರೇ, ಧೀರತೆ ಇರಲಿ ಮನದಲ್ಲಿ, ಧೀರತೆ ಇರಲಿ ಮನದಲ್ಲಿ. ಭಾರತ ಮಾತೆಯ ವೀರ ತರುಣರೇ, ಧೀರತೆ ಇರಲಿ ಮನದಲ್ಲಿ. ಶೂರ ಸುಭಾಸರ ಜೈ ಹಿಂದ್ ಗರ್ಜನೆ ಮೊಳಗುತ್ತಲಿರಲಿ ಮುಖದಲ್ಲಿ, ಶೂರ ಸುಭಾಸರ ಜೈ ಹಿಂದ್ ಗರ್ಜನೆ ಮೊಳಗುತ್ತಲಿರಲಿ ಮುಖದಲ್ಲಿ. ಸಹಕರಿಸಿದರೆ ಸ್ನೇಹಿತರಾಗಿರಿ, ಕೆರಳಿದರಾಗಿರಿ ಕೇಸರಿ. ಸಹಕರಿಸಿದರೆ ಸ್ನೇಹಿತರಾಗಿರಿ, ಕೆರಳಿದರಾಗಿರಿ ಕೇಸರಿ. ಸಾಬರಮತಿಯ ಸಂತನ ತೆರದಿ ಸತ್ಯ ಹಿಂಸೆಯ ಪಾಲಿಸಿರಿ. ಸಾಬರಮತಿಯ ಸಂತನ ತೆರದಿ ಸತ್ಯ ಹಿಂಸೆಯ ಪಾಲಿಸಿರಿ. ವೈರವ ಬೆಳೆಸುವ ವೈರಿಯ ಕಂಡರೆ ಕಡುಗಲೆಯಾಗಿ ಕಾದಾಡಿ, ಕಡುಗಲಿಯಾಗಿ ಕಾದಾಡಿ. ಸಿರಗಳ ಛೇದಿಸಿ ನೆತ್ತರ ಹರಿಸಿ ಭೈರವನಂತೆ ತುಳಿದಾಡಿ, ಭೈರವನಂತೆ ತುಳಿದಾಡಿ. ಶಿಸ್ತು ಸಹನೆಯ ಸಹಜೀವನದ ಶಿಸ್ತಿನ ಸಿಪಾಯಿ ನೀವಾಗಿ, ಅಶಿಸ್ತಿನ ಸಿಪಾಯಿ ನೀವಾಗಿ. ದೇಶ ಪ್ರೇಮದ ತ್ಯಾಗ ಭಾವದ ದೇಶಭಕ್ತರು ನೀವಾಗಿ, ದೇಶಭಕ್ತರು ನೀವಾಗಿ. ಗಂಡು ಗಲಿಗಳಾಗಿ ಗಂಡಾಂತರದಲ್ಲಿ ಬಿಸಿರಕ್ತವು ಹೊರ ಚಿಮ್ಮುತ್ತಲಿ, ಬಿಸಿರಕ್ತವು ಹೊರ ಚಿಮ್ಮುತ್ತಲಿ. ಬರಲಿ ಭಾವಕ್ಯ ದ್ವೇಷ ತೆರಳಲಿ, ಕೋಮು ಭಾವನೆಯೂ ಅಳಿದಿರಲಿ, ಕೋಮು ಭಾವನೆಯೂ ಅಳಿದಿರಲಿ. ದೇಶ ಸೇವೆಗೆ ದೇಯ ಸವೆಸುವ ದಡ ನಿಶ್ಚಯ ಮನದಲ್ಲಿರಲಿ, ದಡ ನಿಶ್ಚಯ ಮನದಲ್ಲಿರಲಿ. ಬಲಿದಾನವೇ ಮಹದಾನವೆಂಬುವ ಬಲವಾದ ಬೈಕೆ ನಿಮಗಿರಲಿ, ಬಲಿದಾನವೇ ಮಹದಾನವೆಂಬುವ ಬಲವಾದ ಬೈಕೆ ನಿಮಗಿರಲಿ. ನಾಡಿಗೆ ದುಡಿಯಿರಿ ಕೀರ್ತಿಯ ಪಡೆಯಿರಿ, ನಾಡಿಗೆ ದುಡಿಯಿರಿ ಕೀರ್ತಿಯ ಪಡೆಯಿರಿ. ನಡೆ ನುಡಿಗಳು ಒಂದಾಗಿರಲಿ, ಈ ನಡೆ ನುಡಿಗಳು ಒಂದಾಗಿರಲಿ. ದೇಶದ ಪ್ರಗತಿಯ ಮಾರ್ಗ ಹಿಡಿಯಿರಿ, ದೇಶದ ಪ್ರಗತಿಯ ಮಾರ್ಗ ಹಿಡಿಯಿರಿ. ಕೀರ್ತಿವಂತರಾಗಿ ಬಾಳಿರಲಿ, ಕೀರ್ತಿವಂತರಂತೆ ಬಾಳಿರಲಿ, ಕೀರ್ತಿವಂತರಂತೆ ಬಾಳಿರಲಿ. ಕಾಲ ಕೆಟ್ಟ ಅತ್ಯಂತ ಕಲಲಲ ಮಾಡಬೇಡ್ರಿ, ಕಾಲ ಎಂದೆಂದು ಕೆಟ್ಟಿಲ್ಲ. ಕಾಲ ಕೆಟ್ಟಿಲ್ಲ ನಮ್ಮ ಚಾಲ ಕೆಟ್ಟ ತೀರ ಗಯಳಟ ಸುಳ್ಳಿಲ್ಲ. ಕಾಲ ಕೆಟ್ಟಿಲ್ಲ ನಮ್ಮ ಚಾಲ ಕೆಟ್ಟ ಅತ್ಯಂತ, ಕಾಲ ಕೆಟ್ಟ ಅತ್ಯಂತ ಕಲಲಲ ಮಾಡಬೇಡ್ರಿ, ಕಾಲ ಎಂದೆಂದು ಕೆಟ್ಟಿಲ್ಲ. ಕಾಲ ಎಂದೆಂದು ಕೆಟ್ಟಿಲ್ಲ, ಕಾಲ ಕೆಟ್ಟಿಲ್ಲ ನಮ್ಮ ಚಾಲ ಕೆಟ್ಟ ತೀರ ಗಯಳಟ ಸುಳ್ಳಿಲ್ಲ. ಕಾಲ ಎಂದೆಂದು ಕೆಟ್ಟಿಲ್ಲ, ಕಾಲ ಎಂದೆಂದು ಕೆಟ್ಟಿಲ್ಲ. ತುಡಿದ ಉಣ್ಣು ಅವರ ತೊಂದರೆ ತಪ್ಪಲಿಲ್ಲ, ಜನರ ಗೋಳ ಕೇಳವರಿಲ್ಲ, ಜನರ ಗೋಳ ಕೇಳವರಿಲ್ಲ. ದುಡಿದ ಉಣ್ಣು ಅವ್ರನ್ನ ಬಡದ ಉಣ್ಣುವ ಚಲ ಬಲ್ಲಿದರೆಲ್ಲ ಬಿಡಬೇಕು ಮೊದಲ. ಕಾಲ ಎಂದೆಂದು ಕೆಟ್ಟಿಲ್ಲ, ಕಾಯಕ ಕೆಲಸಂತ ಹೇಳನ ಬಸವನ್ನ, ಕೆಲಸಕ್ಕ ನಮಗ ಮನಸ್ಸಿಲ್ಲ, ಕೆಲಸಕ್ಕ ನಮಗ ಮನಸ್ಸಿಲ್ಲ. ಕಷ್ಟಪಡದೆ ಈಗ ಶ್ರೇಷ್ಠವಾದ ಸುಖ ಪಡೆಯುವ ಕೆಟ್ಟ ಬುದ್ಧಿ ಬಂತಲ್ಲ. ಕಾಲ ಎಂದೆಂದೂ ಕೆಟ್ಟಿಲ್ಲ, ನಂಬಿದವರಿಗೆ ದ್ರೋಹ ಬಗೆಯುವ ನೀಚತನವನವು ಬಿಡಲಿಲ್ಲ, ನೀಚತನವನವು ಬಿಡಲಿಲ್ಲ. ಉಪಕಾರ ಮಾಡಿದರೆ ಅಪಕಾರ ಮಾಡುವ ದುರ್ಬುದ್ಧಿ ಮನದಾಗಾಯ್ತಲ್ಲ. ಕಾಲ ಎಂದೆಂದು ಕೆಟ್ಟಿಲ್ಲ, ಸಜ್ಜನರಿಗೆ ಈಗ ಸನ್ಮಾನ ಸಿಗುವುದಿಲ್ಲ, ದುರ್ಜನರಿಗೆ ಯಾರ ಅಂಜಿಕಿಲ್ಲ, ಅದುರ್ಜನರಿಗೆ ಯಾರ ಅಂಜಿಕಿಲ್ಲ. ನಾಚಿಕಿ ಬಿಟ್ಟವ ನಾಡಿಗೆ ದೊಡ್ಡವ ಹಿರಿಯರ ನುಡಿಯಿದು ಸುಳ್ಳಲ್ಲ, ಹಿರಿಯರ ನುಡಿಯಿದು ಸುಳ್ಳಲ್ಲ. ಕಾಲ ಎಂದೆಂದು ಕೆಟ್ಟಿಲ್ಲ, ಸತ್ಯವಂತರಿಗೆ ಸುತ್ತ ಸುತ್ತಮುತ್ತ ಸತ್ಯಕ್ಕೆ ಈಗ ಬೆಲೆ ಇಲ್ಲ, ಸತ್ಯವಂತರಿಗೆ ಕೂತ ಸುತ್ತಮುತ್ತ ಸತ್ಯಕ್ಕೆ ಈಗ ಬೆಲೆ ಇಲ್ಲ. ಕಳ್ಳ ಸುಳ್ಳರಲ್ಲಿ ನಂಬಿಗೀಡತರ ಬೆಳ್ಳಗಿದ್ದೆಲ್ಲ ಹಾಲಲ್ಲ, ಬೆಳ್ಳಗಿದ್ದೆಲ್ಲ ಹಾಲಲ್ಲ. ಕಾಲ ಎಂದೆಂದು ಕೆಟ್ಟಿಲ್ಲ, ಬುದ್ಧಿ ಹೇಳವರು ಕೂಡ ಗುದ್ದಾಡಕ ಬರ್ತಾರ, ಬುದ್ಧಿ ಹೇಳವರು ಕೂಡ ಗುದ್ದಾಡಕ ಬರ್ತಾರ. ಮಾನವಂತರಾಗುವ ಮನಸ್ಸಿಲ್ಲ, ಮಾನವಂತರಾಗುವ ಮನಸ್ಸಿಲ್ಲ. ಗುದ್ದಿಸಿಕೊಂಡ ಗಂಟ ಹೊರುವ ಚಲ ಬಿದ್ದ ತೀವರಿಗೆ ಬುದ್ದಿಲ್ಲ. ಕಾಲ ಎಂದೆಂದು ಕೆಟ್ಟಿಲ್ಲ, ಮಾತ ಕೊಟ್ಟ ಇವರು ಮರತ ನಿಲ್ಲ ತರ ಮಾತಿನ ಮೈ ಮಾರತಿಲ್ಲ, ಮಾತಿನ ಮೈ ಮಾರತಿಲ್ಲ. ಮಾತಿನಿಂದ ಇವರ ಮಳ್ಳ ಮಾಡತರ ದುರ್ರ ಹಾವಳಿ ತಪ್ಪಿಲ್ಲ, ಮಾತಿನಿಂದ ಇವರ ಮಳ್ಳ ಮಾಡತರ ದುರುಳರ ಹಾವಳಿ ತಪ್ಪಿಲ್ಲ. ಕಾಲ ಎಂದೆಂದು ಕೇಳ